ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ಫೋನ್ ಮಾಡಿದ್ರೆ ತಮ್ಮ ಕೆಲವೊಂದು ಸಮಸ್ಯೆಗಳಿಗೆ ನಾವೊಂದು ಮಾಹಿತಿಯನ್ನ ವೈಜ್ಞಾನಿಕವಾಗಿ ತಮಗೆ ಹೇಳೋದಕ್ಕೆ ನಾನು ಇಚ್ಛಿಸಿದೆ. ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಬೊರೆಯವರೇ. ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ ನಮ್ಮ ರೈತರಿಗೆ ಈ ಒಂದು ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಪೋಷಕಾಂಶಗಳ ಮಹತ್ವ ವಿಷಯ ಕುರಿತು ಅತಿ ಮಹತ್ವವಾದ ಮಾಹಿತಿಯನ್ನು ಒದಗಿಸಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಧನ್ಯವಾದಗಳು. ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಪೋಷಕಾಂಶಗಳ ಮಹತ್ವ ಈ ಕುರಿತು ಡಾಕ್ಟರ್ ಬೋರಯ್ಯ ಅವರೊಡನೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಜನಪದ ಸಂಗೀತ. ಮುಳುಬಾಗಿಲು ತಾಲೂಕು ಕವತನಹಳ್ಳಿಯ ಎಂ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಮಂದಾಲ ಮನೆಯಾಗಿ ರಂಬೌಳೆ ಕರೆ, ಮಂದಾಲ ಮನೆಯಾಗಿ ರಂಬೌಳೆ ಕರೆ ತನ್ನಿ, ಬಂದಿ ಬಂಗಾರದ ಚಲುವಿಯ ಸೋಬಾನವೇ, ಬಂದಿ ಬಂಗಾರದ ಚಲುವಿಯ ಜಯಮ್ಮ, ಮುಂಗಯ್ಯ ನಿಡಿದು ಕರೆತನ್ನಿ ಸೋಬಾನವೇ, ಎಡಗಯ್ಯ ನೀಡಿದಾರೆ ಗಡಗಡನೆ ನಾಡು ಗ್ಯಾಳೆ, ಎಡಗಯ್ಯ ನೀಡಿದಾರೆ ಗಡಗಡನೆ ನಾಡು ಗ್ಯಾಳೆ, ಕೊಡದ ನೀರಾಗಿ ಬೆವತಾಳೆ ಸೋಬಾನವೇ, ಕೊಡದ ನೀರಾಗಿ ಬೆವತಾಳೆ ಮಾವನ ಮಗ, ದಡಿಯ ಸೇರಿ ಸೋದನರಾಯ ಸೋಬಾನವೇ, ಮುಂಗಯ್ಯ ನೀಡಿದಾರೆ ಅಂಜಾಳೋ ಹಾಳು ಕೇಳೋ, ಮುಂಗಯ್ಯ ನೀಡಿದಾರೆ ಅಂಜಾಳೋ ಹಾಳು ಕೇಳೋ, ಬಿಂದಿಗೆ ನೀರಾಗಿ ಬೆಳುತ್ತಾಳೆ ಸೋಬಾನವೇ, ಬಿಂದಿಗೆ ನೀರಾಗಿ ಬೆವತಾಳೆ ಮಾವನ ಮಗ, ಇಂಬು ತೋರಿಸೋ ಧನುರಾಯ ಸೋಬಾನವೇ, ರಾಯ ನನ್ನ ಗಂಡನ ವಾರೆಯಲ್ಲಿ ಕುಂತುಕೊಂಡ, ರಾಯ ನನ್ನ ಗಂಡನ ವಾರೆಯಲ್ಲಿ ಕುಂತುಕೊಂಡ, ವಾಲೆ ಮರಿಯಾಗೆ ಒಳ ಮಾತು ಸೋಬಾನವೇ, ವಾಲೆ ಮುರಿಯಾಗಿ ಒಳ ಮಾತು ರಾಯರ ದೇವ, ವಾಲೆ ನೆರಮಾವ್ರ ಸೋಬಾನವೇ, ಎರವು ಅಲ್ಲ ಕಾಣೆ ಗುರುವಿನ ಪಾದ ಕಾಣೆ, ಎರವು ಅಲ್ಲ ಕಾಣೆ ಗುರುವಿನ ಪಾದ ದಾಣೆ, ಹಿರಿಯೋರ ಕಾಲದ ಹಳ ಚಿನ್ನ ಸೋಬಾನವೇ, ಹಿರಿಯೋರ ಕಾಲದ ಹಳ ಚಿನ್ನ ಸತಿಯೋಳೆ, ಮುರಿಯನ್ನು ತೀಸಿ ನೋಡಾಗಿ ಸೋಬಾನವೇ, ಅತ್ತೆಯ ಮನ ಮುಂದೆ ಹತ್ತೊಂದಿನ ಹುಯ್ಯಾಲೆ, ಅತ್ತೆಯ ಮನೆ ಮುಂದೆ ಹತ್ತೊಂದಿನ ಹುಯ್ಯಾಲೆ, ಹತ್ತೂತ ಮಿಣಿಯ ಹೊರ ದೂರ ಸೋಬಾನವೇ, ಹತ್ತೂತ ಮಿಣಿಯ ಹೊರದೂತ ಸೋತ್ತಲ ಸುತ್ತಲ ಗೆಣೆಯಂದೆರ್ನ ಕರೆದಾರೆ ಸೋಬಾನವೇ, ಸುತ್ತಲ ಗೆಣೆಯಂದ್ರನ ಕರೆದು ಕೇಳಾನೆ, ಅತ್ತೆಯ ಮಗಳಲ್ಲದೆ ಮತ್ತಾರಲ್ಲ ಸೋಬಾನವೇ, ಮಾವನ ಮನೆಯ ಮುಂದೆ ಹಾರೊನ್ನಿನ ಉಯ್ಯಾಲೆ, ಮಾವನ ಮನೆಯ ಮುಂದೆ ಹಾರೊನ್ನಿನ ಉಯ್ಯಾಲೆ, ಆಡುತ ಮಿಣಿಯ ದೂದೂತ ಸೋಬಾನವೇ, ಆಡುತ ಮಿಣಿಯ ಊದೂತ ತಿಮ್ಮಪ್ಪ, ಹೊಲದ ಗಿಣಿಯಂದಿರನ ಕರೆದಾರೆ ಸೋಬಾನವೇ, ಹೊಲದ ಗಿಣಿಯಂದಿರನ ಕರೆದು ಕೇಳ್ಯಾನೆ, ಮಾವನ ಮಗಳಲ್ಲದೆ ಪರರಲ್ಲ ಸೋಬಾನವೇ. ಸೊಸೆ ಬಂದು ಸೋಬನವೇ, ಎತ್ತಿನ ಮ್ಯಾಲೆ ಸೊಸೆ ಬಂದು ತೆಗಿಸಾಳೆ, ಪುಟ್ಟ ರಾಜಣ ನಿಂಬ ಕಣಜವ ಸೋಬನವೇ. ಹೋದ ಊರಿನಿಂದ ಹೋದ ಮಗಳು ಬಂದು, ಬಂದು ಸೋಬನವೇ, ಹೋರಿಯ ಮೇಲೆ ಸೊಸೆ ಬಂದು ತೆಗಿಸಾಳೆ, ಬಾಲರಾಜನ ನಿಂಬ ಕಣಜವ ಸೋಬನವೇ. ಅಣ್ಣ ತಮ್ಮಂದ್ರಿಬ್ರು ಎಣ್ಣೆ ಯೋಗರ ಉಂಡು, ಸೋಬನವೇ ಹೂವಿನ ಹಾರೆ ಎಗಲೇರಿ ತೆಗಿಸ್ಯಾರೆ, ಬಾಲರಾಜನ ಬೆಂಬ ಕಣಜವ ಸೋಬನವೇ. ಎತ್ತಿನ ಮೇಲೆ ಬಂದವೇ ಹತ್ತು ಕಂಡು ಗಾಗೋದಿ, ಆಕಾಶವಾಣಿ ವಿಜಯಪುರ ಕೇಂದ್ರ. ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ. CPGRAMS, Centralized Public Grievance Redressal and Monitoring System. ये है हर भारतीय नागरिक की शिकायत पर त्वरित कार्यवाही की गारंटी का पोर्टल. CPGRAMS एक ऐसी विश्वसनीय प्रणाली जो प्रत्येक नागरिक को सशक्त बनाती है और सुशासन के हर स्तर पर अधिकारियों के जवाबदेही सुनिश्चित करती है. CPGRAMS, संवेदनशील, असरदार, जवाबदेह. आज ही लॉग इन करें CPGRAMS. ज्यादा लोगों को मुफ्त राशन सुनिश्चित किया. प्रधानमंत्री गरीब कल्याण अन्न योजना, मुफ्त राशन खुशहाल जीवन. री ಒಂದು ಒಳ್ಳೆ ಇನ್ಶೂರೆನ್ಸ್, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದು ಒಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. करोड़ से ज्यादा लोगों को मुफ्त राशन सुनिश्चित किया. प्रधानमंत्री गरीब कल्याण अन्न योजना, मुफ्त राशन खुशहाल जीवन.

ಮೋಹಿತು ತೀರ್ಪೆ ನಾಮ ರೂಪವನು ಮೋಹಿತು